ಹೂವಿನವರು, ಕ್ಯಾಟರಿಂಗ್ ನವರು, ಬ್ಯಾಂಡ್ ನವರು, ತಗೊಳ್ಳೋಣ. ಎಲ್ಲಾ ಹೋಗುತ್ತಪ್ಪ, ಸ್ವಲ್ಪ ಆಚೆಚಾದ್ರೂ ಹಣ ಹೋಗುತ್ತೆ. ಅರೆ, ಬ್ಯಾಂಕ್ ಸಂಭಾಳಿಸುತ್ತೆ. ಹೇಗೆ? ನಾನು ಪಾಸಿಟಿವ್ ಪೇ ಸಿಸ್ಟಮ್ ನಲ್ಲಿ ರಿಜಿಸ್ಟರ್ ಆಗಿದ್ದೀನಿ. ಬ್ಯಾಂಕ್ ಗೆ ಚೆಕ್ಸ್ ಮತ್ತು ಬೆನಿಫಿಷಿಯರಿಸ್ ನ ಮಾಹಿತಿ ಕೊಟ್ಟಿದ್ದೀನಿ. ಬ್ಯಾಂಕ್ ಚೆಕ್ ಮಾಡುತ್ತೆ, ಪರಿಶೀಲಿಸುತ್ತೆ. ಡೀಟೇಲ್ಸ್ ಮ್ಯಾಚ್ ಆಗದಿದ್ರೆ ಕ್ಲಿಯರೆನ್ಸ್ ಆಗಲ್ಲ. ಹೌದಾ? ನನ್ಗೆ ಕೊಡಿ. ಫೋಟೋದವರು, ಲೈಟ್ನವರು, ಮಂಟಪದವರು, ಆರ್ಬಿ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದ್ದಾರೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಈಗ ಜನಪದ ಸಂಗೀತದಲ್ಲಿ ಕೇಳಿ ಒಂದು ಒಳಬನ್ನು ಪ್ರಸ್ತುತಪಡಿಸುತ್ತಾರೆ ಚನ್ನಬಸಪ್ಪ ವಿ ನಿಟ್ಟೂರು. ಹರ್ದ್ರ ಶ್ರೀ ವೀರಭದ್ರ, ದಕ್ಷ ಬ್ರಹ್ಮನ ಯಜ್ಞದಲ್ಲಿ ಸತಿದೇವ ದೇಹ ಬಿಟ್ಟ ಬಳಿಕ ಮುಂದೆ ಹಿಮಾಚಲನ ಮಡದಿಯಾದಂತ ಮೇನಕೆಯ ಗರ್ಭದಲ್ಲಿ ಪಾರ್ವತಿಯಾಗಿ ಅವತರಿಸಿದಳು. ಇತ್ತ ಪಾರ್ವತಾದೇವಿಯು ತಂದೆ ತಾಯಿಯರಿಂದ ಅಪ್ಪಣೆಯನ್ನು ಪಡೆದುಕೊಂಡು ಬಂದು ಪರಮಾತ್ಮನನ್ನು ಕುರಿತು ಉಗ್ರವಾಗಿ ತಪವನ್ನು ಆಚರಿಸತೊಡಗಿದ್ದಾಳೆ. ರುದ್ರ, ಪರಮಾತ್ಮನು ಇವಳ ಮನವನ್ನು ಪರೀಕ್ಷೆ ಮಾಡಬೇಕೆಂದು ಮುಪ್ಪಾದ ಜಂಗಮನ ವೇಷವನ್ನು ಧಾರಣ ಮಾಡಿಕೊಂಡು ಅವಳು ತಪಸ್ಸು ಮಾಡುವಲ್ಲಿಗೆ ಬಂದು, ಇಲೇ ಕುಮಾರಿ, ಇಂಥ ಸಣ್ಣ ವಯಸ್ಸಿನಲ್ಲಿ ತಪವನ್ನು ಆಚರಿಸಲು ಕಾರಣವೇನಮ್ಮ? ಹೇ ಜಂಗಮ ಮೂರ್ತಿಗಳೇ, ನಾನು ಪರಮಾತ್ಮನನ್ನು ವಿವಾಹವಾಗಬೇಕೆಂದು ಇಂಥ ಉಗ್ರವಾದ ತಪವನ್ನು ಆಚರಿಸುತ್ತಿರುವೆನು. ಎಂಥ ಹುಚ್ಚಿಯಮ್ಮ ನೀನು, ಶಿವನು ಯಾವ ರೂಪವಂತ ಎಂದು ಮನಸ್ಸು ಮಾಡಿರುವಿ? ಅವರಿಗೆ ಇರಲಿಕ್ಕೆ ಮನೆಯಿಲ್ಲ, ಉಡಲಿಕ್ಕೆ ವಸ್ತ್ರವಿಲ್ಲ, ತಿನ್ನಲಿಕ್ಕೆ ಪ್ರಸಾದವಿಲ್ಲ. ಅಂಥವರನ್ನು ಲಗ್ನವಾಗಿ ನೀನಾವ ಸುಖ ಪಡಿವಿಯಮ್ಮ. ಮಹಾ ಐಶ್ವರ್ಯವಂತರು, ರೂಪವಂತರು ಶ್ರೀಕೃಷ್ಣನನ್ನು ಮದುವೆ ಆಗಬಹುದಲ್ಲಮ್ಮ. ಇತ್ತ ಪಾರ್ವತಾದೇವಿಯು, ಹೇ ಜಂಗಮರೇ, ನನ್ನ ಪರಮಾತ್ಮನನ್ನು ಹೀಯಾಳಿಸಿ ಮಾತನಾಡುತ್ತಿರುವಿರಾ? ನಾನು ನಿಮ್ಮನ್ನು ಈಗಿಂದೀಗಲೇ ದಂಡಿಸಿ ಬಿಡುತ್ತಿದ್ದೆ. ನಾನು ಮಾಡುತ್ತಿರುವ ತಪಸ್ಸಿಯ ಭಂಗ ಬರುವುದನ್ನು ಸುಮ್ಮನಿದ್ದೇನೆ. ನನಗೆ ಮುಖ ತೋರಿಸಬೇಡ, ಹೊರಟು ಹೋಗಿ ಇಲ್ಲಿಂದ. ಪರಮಾತ್ಮನು ನಿಜರೂಪದಿಂದ ಪ್ರಕಟನಾಗಿ, ಎಲೋ ವಚ್ಚೆ, ನಿನ್ನ ತಪಸ್ಸಿಗೆ ಮೆಚ್ಚಿ ಬಂದಿರುವೆ, ಏನು ವರವು ಬೇಕು ಬೇಡುವಂಥವಳಾಗೋ. ಇತ್ತ ಪಾರ್ವತಾದೇವಿಯು ತಪಸ್ಸು ಮಾಡುವುದನ್ನು ಬಿಟ್ಟು ಪರಮಾತ್ಮನನ್ನು ಕಂಡು ಪರಮಾತ್ಮ ಹಿಡಿದ ಅವಳಿಗೆ ವಂದಿಸಿ, ಹೇ ಪರಮಾತ್ಮ, ನೀವೇ ಎನ್ನ ಪತಿಯಾಗಬೇಕು ಶಂಕರ. ತಥಾಸ್ತು ಎಂದು ಅವಳ ಇಚ್ಛೆಯಂತೆ ವರವನ್ನು ಕೊಟ್ಟು ಶಂಕರನು ಕೈಲಾಸಕ್ಕೆ ಹೋದರು. ಇತ್ತ ಪಾರ್ವತಾದೇವಿಯು ತಪಸ್ಸು ಮಾಡುವುದನ್ನು ಬಿಟ್ಟು ತನ್ನ ಅರಮನೆಗೆ ತೆರಳಿದಳು. ತನ್ನ ಅರಮನೆಗೆ ಬಂದು ನಡೆದ ವಿಷಯವನ್ನು ತಂದೆ ತಾಯಿಗಳ ಮುಂದೆ ಸವಿಸ್ತಾರವಾಗಿ ತಿಳಿಸಿದ್ದಾಳೆ. ಇತ್ತ ತಂದೆ ತಾಯಿಗಳು ಮದುವೆ ಸಿದ್ಧತೆಯನ್ನು ಪಡಿಸಿದ್ದಾರೆ. ಇತ್ತ ಪರಮಾತ್ಮನು ಪಾರ್ವತಿಯನ್ನು ಲಗ್ನ ಮಾಡಿಕೊಳ್ಳುವ ನಿಮಿತ್ತವಾಗಿ ಸಪ್ತ ಋಷಿಗಳನ್ನು ಹಿಮನ ಗ್ರಹಕ್ಕೆ ಕಳುಹಲು ಸಪ್ತ ಋಷಿಗಳು ಬಂದು ಹಿಮನ ಗ್ರಹಕ್ಕೆ ಬಂದು ಪಾರ್ವತಿಯ ಉಡಿಯಲ್ಲಿ ಹಣ್ಣು ಕಾಯನ್ನಿಟ್ಟು ಬಾಯಲ್ಲಿ ಸಕ್ಕರೆಯನ್ನು ಹಾಕಿ ರುದ್ರ ಆಗ ಬಾಯಲ್ಲಿ ಸಕ್ಕರೆಯನ್ನು ಹಾಕಿ ವಿವಾಹ ಮುಹೂರ್ತವನ್ನು ನಿಶ್ಚಯ ಮಾಡಿಕೊಂಡಿದ್ದಾರೆ. ಇತ್ತ ಮನ್ಮಥ ಸಂವತ್ಸರ ಚೈತ್ರ ಮಾಸ ಶುದ್ಧ ಅಷ್ಟಮಿ ದಿವಸ ಬಂದು ವಿವಾಹ ಮುಹೂರ್ತವನ್ನು ನಿಶ್ಚಯ ಮಾಡಿಕೊಂಡು ಕೈಲಾಸಕ್ಕೆ ಬಂದಿದ್ದಾರೆ. ಇತ್ತ ಪರಮಾತ್ಮನು ಪಾರ್ವತಿಯನ್ನು ಲಗ್ನ ಮಾಡಿಕೊಳ್ಳುವ ನಿಮಿತ್ತವಾಗಿ ಸರ್ವ ದೇವಾನುದೇವತೆಗಳಿಗೆ ಆಮಂತ್ರಣವನ್ನು ಕೊಟ್ಟು ಕಳಿಸಲು ಆಗ ಸರ್ವ ದೇವಾನುದೇವತೆಗಳು ತಮ್ಮ ತಮ್ಮ ವಾಹನಗಳನ್ನು ಶೃಂಗಾರ ಮಾಡಿ ತಾವೂ ಶೃಂಗಾರ ಭರಿತರಾಗಿ ಪರಮಾತ್ಮನ ಸನ್ನಿಧಿಗೆ ಬಂದಿದ್ದಾರೆ. ಪರಮಾತ್ಮನು ತಾನೂ ಶೃಂಗಾರ ಭರಿತನಾಗಿ ತನ್ನ ವಾಹನವಾದ ನಂದಿಯನ್ನು ಶೃಂಗರಿಸಿಕೊಂಡು ಪರ್ವತರಾಜನ ಪಟ್ಟಣಕ್ಕೆ ಹೊರಡಲು ಸಿದ್ಧರಾದರು. ಇತ್ತ ದೇವಾನುದೇವತೆಗಳು ಪರಮಾತ್ಮನ ಬಳಿಗೆ ಬಂದು ಪರಮಾತ್ಮ ನೀವು ಈ ಮುದಿಯತ್ತನ್ನು ಹತ್ತಿಕೊಂಡು ಲಗ್ನ ಮಂಟಪವನ್ನು ತಲುಪುವುದೇ ಅಂತೂ ನಮ್ಮಲ್ಲಿ ಯಾವುದಾದ್ರೊಂದು ವಾಹನವನ್ನು ತೆಗೆದುಕೊಳ್ಳಬಾರದೆ. ಆಗ ನಂಜಾಸುರನು ಕೋಪಿತನಾಗಿ ದೇವಾನು ದೇವತೆಗಳನ್ನು ಸೆರೆ ಬಡಿಯಲು ಆರಂಭಿಸಿದನು. ಇತ್ತ ವರ್ಣನ ಕೋಪಿತನಾಗಿ ತನ್ನ ಬಾಣದಿಂದ ನಂಜಾಸುರನ ಎರಡೂ ಸಿಂಹಗಳು ಮುರಿದು ಬೀಳುವಂತೆ ಹೊಡೆದನು. ಇತ್ತ ಪರಮಾತ್ಮನು ನಂದೇಶ್ವರನ ಎರಡೂ ಶೃಂಗಗಳನ್ನು ತೆಗೆದುಕೊಂಡು ಅವುಗಳನ್ನು ತನ್ನ ಹಣೆಗೆ ಧರಿಸಿಕೊಂಡನು. ಬಸವನ ಶೃಂಗಗಳೇ ಕಲಿಯುಗದಲ್ಲಿ ಬಾಸಿಂಗವಾಯಿತು, ಬಿದ್ದ ನೆತ್ತರವೇ ಅರಿಶಿಣ ಕುಂಬಾಯಿತು, ಮಧುಮಕ್ಕಳ ಅರಿಶಿಣ ಹಚ್ಚುವ ಕಾರ್ಯಕ್ಕಾಯಿತು. ಪರಮಾತ್ಮನು ನಂದೇಶ್ವರನಿಗೆ ಪುನಃ ಶೃಂಗಗಳು ಬರುವಂತೆ ಆಶೀರ್ವದಿಸಿ ಸರ್ವರೊಡಗೂಡಿಕೊಂಡು ಪರ್ವತರಾಜನ ಪಟ್ಟಣಕ್ಕೆ ಹೊರಡುವಂತವರಾದರು. ಇತ್ತ ನಡುಮಾರ್ಗದಲ್ಲಿ ಮಂದಾರಗಿರಿಯ ಪರ್ವತ ಹೇಳುತ್ತದೆ, ಹೇ ದೇವತೆಗಳಿರ, ನನ್ನನ್ನು ತುಳಿದು ಗಾಸಿಗೊಳಿಸಬೇಡಿರಿ, ನೀವು ಬೇರೆ ಮಾರ್ಗವಾಗಿ ಹೋಗಿರಿ ಅನ್ನಲು. ಇತ್ತ ದೇವಾನುದೇವತೆಗಳು ಬೇರೆ ಮಾರ್ಗವಾಗಿ ಹೊರಟಿದ್ದಾರೆ. ಇತ್ತ ವಿಶ್ವಕರ್ಮನು ತನ್ನ ತುರುಗವನ್ನು ಅಂತರಿಕ್ಷವಾಗಿ ಹಾರಿಸಿದ್ದಾನೆ. ಇತ್ತ ವೇಗದ ರಭಸಕ್ಕೆ ತುರುಗದ ಬಾಯಿಯಿಂದ ಜೊಲ್ಲು ಇಳಿಯಲು ಆರಂಭಿಸಲು ಆಗ ಸರ್ವ ದೇವಾನುದೇವತೆಗಳು ತಳಿಯನ್ನು ಹಿಡಿದರು. ಅದುವೇ ಈ ಮಂಗಲ ಕಾರ್ಯದಲ್ಲಿ ತಳಿಯಾಯಿತು. ಇತ್ತ ಪರಮಾತ್ಮನನ್ನು ಸರ್ವರನ್ನು ಸಮಾಧಾನ ಮಾಡಿಸಿಕೊಂಡು ಪರ್ವತರಾಜನ ಪಟ್ಟಣಕ್ಕೆ ಬರುವಂಥವರಾದರು. ಇತ್ತ ಪರ್ವತರಾಜನವರನ್ನು ಎದುರುಗೊಂಡು ಕರೆದುಕೊಂಡು ಹೋಗಿ ವಿವಾಹ ಮಂಟಪದಲ್ಲಿ ಕೂಡಿಸಲು ಗರ್ಗಮುನಿಗಳು ಆಚಾರತ್ವವನ್ನು ವಹಿಸಿದರು. ಮಂತ್ರೋಪದೇಶದೊಂದಿಗೆ ಪರಮಾತ್ಮನಿಂದ ಪಾರ್ವತಿಗೆ ಮಾಂಗಲ್ಯ ಧಾರಣ ಮಾಡಿಸಿ ಅಕ್ಷತೆಯನ್ನು ಹಾಕಿದರು. ಇತ್ತ ಪರಮಾತ್ಮನು ಪರ್ವತರಾಜನಿಂದ ಉಡುಗೊರೆಯನ್ನು ಪಡೆದುಕೊಂಡು ಪಾರ್ವತಾದೇವಿಯನ್ನು ಕರೆದುಕೊಂಡು ಸರ್ವ ದೇವಾನುದೇವತೆಗಳನ್ನು ಒಡಗೂಡಿಕೊಂಡು ಕೈಲಾಸಕ್ಕೆ ಬರುವಂತವರಾದರಯ್ಯ ದೇವ. ದುಷ್ಟದಮನ ಶಿಕ್ಷ ರಕ್ಷಣ ವಿಚಕ್ಷಣ ಪೂರ್ಣ ಪ್ರಜ್ಞಾವತಾರಿ ದೀಕ್ಷಾಧಾರಿಯಾಗಿ ಬಂದು ಶಿವಭಕ್ತರು ಕಲ್ಯಾಣವನ್ನೇ ಬಯಸಿ ಬಿದ ಹೊಳೆಯಲ್ಲಿ ಧುಮುಕಿ ನೆಲೆ ನಿಂತು ಕಾಯಕವೇ ಕೈಲಾಸವೆಂದು ನಂಬಿ ನಡೆ ನುಡಿದವರ ಅಡಿಯಾಳಾಗಿ ಅವರ ಉಡುಗೆಗಳನ್ನು ತೊಡುಗೆಗಳನ್ನು ಮಡಿ ಮಾಡಿಕೊಡುವ ನಿರತರಾಗಿ ಹಿಂಡ ನಗಲಿದ ಕೇಸರಿಯಂತೆ ಪುಂಡ ಪೊಕರೆಗಳನ್ನು ಸೆರೆಬಿಡಿಯುತ್ತ ಬಿದ್ದನ ಅಕ್ರಾಸಕ್ಕೆ ಎದುರಾಗಿ ಮರ್ದಾನೆಯನ್ನು ಮರ್ತಿಸಿದ ಮಹಾವೀರ ಇದುವರೆಗೆ ಒಂದು ಒಳಬಂದ ಕೇಳಿದಿರಿ. ಜನಪದ ಸಂಗೀತದಲ್ಲಿ ಪ್ರಸ್ತುತಪಡಿಸಿದವರು ಚನ್ನಬಸಪ್ಪ ವಿ ನಿಟ್ಟೂರ್ ಅವರು. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಂಗಗೀತೆಯನ್ನು. ಬಾರಮ್ಮ ಬರೆ ಸೋದರಿ